ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200006. ಹೊರಗಿನಿಂದ ಕರೆ ಮಾಡುವವರಿಗೆ STD ಕೋಡ್ ಸಂಖ್ಯೆ 08272. ರೈತ ಬಾಂಧವರೇ, ಮತ್ತೊಮ್ಮೆ ಗಮನಿಸಿ, ಇವತ್ತು ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕೆ ನಮ್ಮ ರೈತ ಬಾಂಧವರು ಕರೆ ಮಾಡಬಹುದು, ಮಾತಾಡಬಹುದು, ಹಾಗೆಯೇ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳಲಾಗುತ್ತೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇವೆ. ಈಗ ಮೊದಲ ಕರೆ ಬರ್ತಾ ಇದೆ, ನೋಡೋಣ ಕರೆ ಯಾರ್ದು. ಕೃಷಿ ಸಿರಿ ಕಾರ್ಯಕ್ರಮ ಇದು, ನೋಡೋಣ. ನಮಸ್ತೆ, ಮಾತಾಡಿ. ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ಹೊಸ್ಕೇರಿ ಗ್ರಾಮದ ಗಿರಿಗೇಶ ಅಂತ. ಊರು ಹೆಸರು ಹೇಳಿ. ಹೊಸ್ಕೇರಿ. ಎಲ್ಲಿ? ಹೊಸ್ಕೇರಿ. ಹೊಸ್ಕೇರಿ. ಹೊಸ್ಕೇರಿ. ನಿಮ್ಮ ಹೆಸರು? ಹಲೋ, ಹೆಸರು ಹೇಳಿ. ಹೇಳಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಗಿರಿತೇಶ ಅಂತ. ಗಿರಿತೇಶ? ಹೌದು, ಗಿರಿತೇಶ. ಹೌದು. ಹೊಸ್ಕೇರಿಯಿಂದ ಕರೆ ಮಾಡ್ತಾ ಇದ್ದೀರಿ? ಹೊಸ್ಕೇರಿ ಯಾವ ತಾಲೂಕಿಗೆ ಬರುತ್ತೆ? ಮಡಿಕೇರಿ ತಾಲೂಕು. ಮಡಿಕೇರಿ ತಾಲೂಕು. ಈಗ ಗಿರಿತೇಶ್ ಅವರು ಕೃಷಿಕರು? ಕೃಷಿಕರು, ಮಾಜಿ ಸೈನಿಕರು. ಎರಡು ಮಾಜಿ ಸೈನಿಕರು ಬೇರೆ. ಈಗ ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ರಿಟೈರ್ಡ್ ಆದ್ಮೇಲೆ ಕೃಷಿ ಆರಂಭಿಸಿದ್ರ ಅಲ್ಲ ಮೊದ್ಲೇ? ಇಪ್ಪತ್ತು ವರ್ಷದಿಂದ. ನಿವೃತ್ತರಾದ್ಮೇಲೆ ಕೃಷಿ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಕೆಲಸ ಮಾಡಿದಿರಿ? ನಾನು ಶ್ರೀಲಂಕಾ, ಅಂಡಮಾನ್ ನಿಕೋಬಾರ್, ಮತ್ತೆ ಗ್ಲೇಷಿಯರ್ ಅಂತ ಬರುತ್ತೆ ಆ ಕಡೆ, ಈ ಫೀಲ್ಡ್ ಗಂಟಕ್ ಸೈಡ್, ಗುಜರಾತ್, ಭೋಪಾಲ್. ಈಗ ರಿಟೈರ್ಡ್ ಆಗಿಬಿಟ್ಟು ಇಪ್ಪತ್ತು ವರ್ಷ ಆಯ್ತು ನಿಮಗೆ? ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಯ್ತು. ಯಾವ ವರ್ಷದಲ್ಲಿ ರಿಟೈರ್ಡ್ ಆದ್ರಿ? 25 ವರ್ಷ. ಎಷ್ಟು ವರ್ಷ ಸರ್ವಿಸ್ ಮಾಡಿದಿರಿ? ಎಷ್ಟು ವರ್ಷ ಸರ್ವಿಸ್ ಮಾಡಿದಿರಿ ಗಿರಿತೇಶ್ ಅವರೇ? ಎಷ್ಟು ವರ್ಷ ಸರ್ವಿಸ್ ಮಾಡಿದಿರಿ ನೀವು? 20 ವರ್ಷ. 20 ಇಯರ್ಸ್. 20 ವರ್ಷ ಸರ್ವಿಸ್ ಮಾಡಿಬಿಟ್ಟು ರಿಟೈರ್ಡ್ ಆಗಿ. ಕಾರ್ಗಿಲ್ ವಾರ ಆಯ್ತಲ್ಲ, ಹಂಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರು. ಈಗ ಕೃಷಿ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ರಿ? ಕೃಷಿ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ರಿ? ಕೃಷಿಯಿಂದ ನೆಮ್ಮದಿ. ಈಗ ಏನೆಲ್ಲ ಕೃಷಿ ಮಾಡಿದಿರಿ ತೋಟದಲ್ಲಿ? ಇದು ಕಾಫಿ ತೋಟ ಮಾಡಿದ್ವಿ, ತಂದೆ ಮಾಡಿದ್ದಾರೆ. ಅನ್ನೇ ಇಂಪ್ರೂವ್ ಮಾಡ್ಕೊಂಡು ಕಾಫಿ ಮೆಣಸು. ಕಾಫಿ ತೋಟ ಎಷ್ಟು ಎಕರೆ ಇದೆ? ಗದ್ದೆ ಮಾಡ್ತಾ ಇಲ್ಲ. ಕಾಫಿ ತೋಟ ಎಷ್ಟು ಎಕರೆ ಇದೆ? ಕಾಫಿ 3 ಎಕರೆ. 3 ಎಕರೆ. ಆಮೇಲೆ ಏನೆಲ್ಲ ಮಾಡಿದ್ರಿ? ಏನು ಸರ್? ಆಮೇಲೆ ಏನೆಲ್ಲ ಮಾಡ್ಕೊಂಡಿದ್ರಿ? ಕ್ಲಿಯರ್ ಆಗ್ತಿಲ್ಲ ಸರ್. ಹಲೋ. ಕಾಫಿ ಜೊತೆಗೆ? ಕಾಫಿ ಜೊತೆಗೆ ಇದೆ ಒಂದು 50. ಗಿರಿತೇಶ್ ಅವರ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ರೇಂಜ್ ಇರೋ ಕಡೆಗೆ ಬಂದಿ ನೀವು. ಕಿತ್ತಲೆ ಗಿಡ ಒಂದ್ ಎರಡ್ ಮೂರು ವರ್ಷದಿಂದ ಒಂದ್ 50 ಗಿಡ ಹಾಕಿದೀನಿ. ಒಂದ್ ಅಡಿಕೆ ಒಂದ್ 200 ಗಿಡ ಹಾಕ್ತಾ ಇದೀನಿ ಹಾಕಿದೀನಿ. ಅಡಿಕೆ 200 ಗಿಡ ಹಾಕಿದ್ರಿ, ಆಮೇಲೆ ಭತ್ತ ಎಷ್ಟೆಕರೆಯಲ್ಲಿ ಮಾಡಿದಿರಿ? ಏನು ಸರ್? ಭತ್ತ ಭತ್ತ ಮಾಡ್ತಾ ಇದೆ ಸರ್. ಇನ್ನೊಂದು ನಾಲ್ಕಲ್ಲ ಈ ಕಾರ್ಮಿಕರ ಪ್ರಾಬ್ಲಮ್ ಆಯ್ತು, ಮತ್ತೆ ದೂರ ಆಗುತ್ತೆ ನಿಮ್ಗೆ ಹೋಗೋದು. ಈಗ ಭತ್ತ ಕೃಷಿ ಮಾಡ್ತಾ ಇಲ್ಲ. ಈ ಕಾಫಿ, ಕಿತ್ತಳೆ, ಅಡಿಕೆ, ಆಮೇಲೆ ಏನು ಹೇಳಿದ್ರಿ? ಅಡಿಕೆ, ಕಾಳುಮೆಣಸು. ಕಾಳುಮೆಣಸು, ಕಾಳುಮೆಣಸು ಎಷ್ಟಿದೆ? ಒಂದು 5 ಕ್ವಿಂಟಲ್ ಆಗ್ತಾ ಇತ್ತು. ಈಗ 2 ವರ್ಷದಿಂದ ಸ್ವಲ್ಪ ಕಡಿಮೆ, ಇಳುವರಿ ಕಡಿಮೆ ಅಂತಲ್ಲ, ಬಳ್ಳಿನೇ ಹೋಗ್ತಾ ಇದೆ ಅಲ್ಲ. ಬಳ್ಳಿ ಸಾಯ್ತಾ ಇದೆ. ಏನ್ ಕಾರಣ ಇದಕ್ಕೆ? ಬಳ್ಳಿ ಸಾಯ್ತಾ ಇದೆ ಅಂತ ಹೇಳಿದ್ರಲ್ಲ, ಏನ್ ಕಾರಣ ಇದಕ್ಕೆ? ರೋಗದಿಂದಾಗಿ ಈ ತರ ಆಗತ್ತೆ ಅಂತ. ಈಗ ಗಿರಿತೇಶ್ ಅವರು ಮಿಲಿಟರಿಯಲ್ಲಿ ಸರ್ವಿಸ್ ಮಾಡಿದ್ರಿ, ಆಮೇಲೆ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರ. ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ಹೆಲ್ಪಿಗಿದ್ದಾರೆ ಈಗ ನಿಮ್ ಜೊತೆ? ಮಕ್ಕಳು ಏನ್ ಮಾಡ್ತಾ ಇದಾರೆ? ಈಗ ಮಕ್ಕಳಿಗೆ ಕೃಷಿಯಲ್ಲಿ ಏನು ಆಸಕ್ತಿ ಇಲ್ವಾ? ಮಕ್ಕಳಿಗೆ ಕೃಷಿಯಲ್ಲಿ ಏನಾದ್ರೂ ಆಸಕ್ತಿ ಇಲ್ವಾ? ಈಗ ಬಂದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ ಅವರು? ಸಹಾಯ ಮಾಡ್ತಾರೆ. ಹಂಗೆ ಬಂದ್ರೆ ರಜಾ ಇರೋದ್ ಅಲ್ಲಿ ಸ್ಕೂಲ್ ಕಾಲೇಜ್ ಇದ್ದಿರುವಾಗ ಬಂದು ಮಾಡ್ಕೊಂಡು. ಅಂದ್ರೆ ಬೇರೆ ಕೆಲ್ಸಕ್ಕೆ ಹೋಗಿದ್ರು ಕೂಡ ಕೃಷಿಯಲ್ಲಿ ಆಸಕ್ತಿಯನ್ನು ಅವ್ರು ಬಿಟ್ಟಿಲ್ಲ ನಿಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಬೆಂಬಲವಾಗಿ ಮಾಡ್ತಾರೆ. ಆದ್ರೆ ಅವ್ರಿಗೆ ಅಷ್ಟು ಇಂಪ್ರೂವ್ ಇದು ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಸಿಟಿಲಿ ಅಲ್ಲಿ ಓದ್ಬಿಟ್ಟು. ಹೌದು, ಅವ್ರಿಗೊಂದು ಇದು ಬರಲ್ಲ, ಏನ್ ಮಾಡ್ಬೇಕು ಅಂದ್ರೆ ಅನುಭವ ಅವರಿಗೆ ಕಡಿಮೆ. ಅನುಭವ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಅಷ್ಟೊಂದು ಆಸಕ್ತಿ ಇಲ್ಲ. ಆದ್ರೆ ನಿಮ್ ಮಾಡಕ್ ಬಂದ್ರೆ ಆಸಕ್ತಿ ಗಿಡ ಸಸಿ ಹಾಕಿ ನಾಳೆ ನಮ್ ನೋಡುವಾಗ ಬಂದಿದ್ಯಪ್ಪ ಮೇಲೆ ಬಂದಿ ಅಂತ ಒಂದು ಖುಷಿ ಆಗುತ್ತೆ. ಹೌದು, ಆತರ ಇದ್ರೆ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಅವ್ರ ಸಸಿ ತರ್ತಾರೆ ಅಲ್ಲಿ ಫಾರ್ಮ್ ರೇಟ್ ಬಂದ್ರೆ ಚಂದನೋ ಅದು ಇದು ಅಂತ ತರ್ತಾರೆ. ಆದ್ರೆ ಅದನ್ನ ಇದು ಮಾಡ್ಬಿಟ್ಟು ಮೇಂಟೈನ್ ಮಾಡೋದು ಅಷ್ಟಿದೆ ಅವ್ರ. ಆಗ್ಲಿ ಗಿರಿತೇಶ್ ಅವರೇ, ಮನೇಲಿ ಶ್ರೀಮತಿಯವರು ನಿಮ್ಮ ಸಹಾಯಕ್ಕೆ ಜೊತೆಗೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ, ಮಕ್ಕಳು ಕೂಡ ಬೆಂಬಲವಾಗಿದ್ದಾರೆ. ಈಗ ಎಷ್ಟು ವಯಸ್ಸಾಯ್ತು ತಮಗೆ? ನನಗೆ 64 ರನ್ನಿಂಗ್ ಸರ್. 64 ವರ್ಷ. ಮಕ್ಕಳು ಈಗ ಎಷ್ಟು ವರ್ಷ ಆಯ್ತು ಮಕ್ಕಳಿಗೆ? ಮಕ್ಕಳು ಎಷ್ಟು ಪ್ರಾಯದವರು ಈಗ? 31. ಸರಿ, ಈಗ ಗಿರಿತೇಶ್ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದೀರಿ ಹೊಸಕೇರಿಯಿಂದ ಕರೆ ಮಾಡಿಕೊಂಡು. ಈಗ ತಮಗೆ ಪ್ರಶ್ನೆ, ಈ ರೇಷ್ಮೆ ಕೃಷಿ ಕೊಡಗಿನಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಹೇಗೆ, ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ರೇಷ್ಮೆ ಕೃಷಿಯನ್ನು? ಎಲ್ಲಿ ಓಹೋ, ಅಂದ್ರೆ ಕೊಡಗಿನಲ್ಲಿ ಯಾವ ತಾಲೂಕಿನಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ? ಸೋಮರಪೇಟೆ ತಾಲೂಕಿನಲ್ಲಿ. ಓಕೆ ಓಕೆ, ತಮ್ಮ ಮಾತು ಯಾಕೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಪರವಾಗಿಲ್ಲ. ತಮಗೆ ನಾನು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಪ್ರಶ್ನೆ ಇದೆ, ಅದನ್ನು ಕೇಳಿಬಿಡ್ತೀನಿ ತಮಗೆ. ಕೇಳ್ಬೋದಾ? ರೇಷ್ಮೆ ಹುಳುವಿನ ಏಕೈಕ ಆಹಾರ ಯಾವುದು? ಹಿಪ್ಪುನೇರಳೆ. ಸರಿಯಾಗಿ ಉತ್ತರವನ್ನು ಹೇಳಿದ್ರಿ ಗಿರಿತೇಶ್ ಅವರೇ, ತುಂಬ ಅನುಭವದ ಮಾತು ಇದು. ಮಲ್ಬೆರಿ ಅಂತ ಹೇಳಿಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಹಿಪ್ಪು ನೇರಳೆ ರೇಷ್ಮೆ ಹುಳುವಿನ ಏಕೈಕ ಆಹಾರ. ಸರಿ, ತುಂಬ ಹೊತ್ತು ಮಾತಾಡಿದಿರಿ. ಆಗಲಿ, ಮುಂದಿನ ಕರೆಯನ್ನು ನೋಡ್ತೇವೆ. ನಮಸ್ತೆ. ರೈತ ಬಂಧುವರೇ, ಈಗ ಮುಂದಿನ ಕರೆಗೆ ಮೊದಲು ಇದೊಂದು ಪ್ರಕಟಣೆ. ತೋಟಗಾರಿಕೆ ಇಲಾಖೆ ಅಧೀನದ ತೋಟಗಾರಿಕೆ ತರಬೇತಿ ಕೇಂದ್ರಗಳಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕೆ ತರಬೇತಿಯಿಂದ ತಾರೀಕು 1/6/2023 3/3/2024 ತೋಟಗಾರಿಕೆ ತರಬೇತಿ ಕೇಂದ್ರ ಸೋಮನಹಳ್ಳಿ ಕಾವಲ್ ಹಾಸನ ಜಿಲ್ಲೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಈ ತಿಂಗಳ 22ನೇ ತಾರೀಕು, ಅಂದರೆ ಮೇ 22. ಅರ್ಜಿಗಳನ್ನು ಈ ಕಚೇರಿಯಿಂದ ಪಡ್ಕೊಳ್ಬಹುದು. ಮುಂದಿನ ಕರೆ ಬರ್ತಾ ಇದೆ, ನೋಡೋಣ ಯಾರು ಕಾಲ್ ಮಾಡಿದ್ದಾರೆ ಅಂತೇಳಿ. ಈಗ ಇದಕ್ಕೆ ಅರ್ಜಿಗಳಿಂದ ಪಡ್ಕೊಂಡು ಕಚೇರಿಗೆ 10:30 ಅಂದರೆ ತಾರೀಕು 22ರಂದು ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗೆ ದೂರವಾಣಿ ಸಂಖ್ಯೆ 8310687707 ಈ ನಂಬರಿಂದ ಸಂಪರ್ಕಿಸಬಹುದು. ಈಗ ಮುಂದಿನ ಕರೆ ನೋಡೋಣ ಯಾರು ಮಾಡಿದ್ದಾರೆ ಅಂತೇಳಿ. ಹಲೋ ಹಲೋ ಹಲೋ ಹಲೋ ಹಲೋ, ಕರೆ ವ್ಯತ್ಯಯ ಆಗಿದೆ. ಹಲೋ, ಯಾಕೋ ಕರೆಯಲ್ಲಿ ವ್ಯತ್ಯಯ ಆಗಿದೆ, ನೋಡೋಣ. ಈಗ ಮತ್ತೊಂದು ಪ್ರಕಟಣೆ. ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದ ಹೊದ್ದೂರು ವಾಟೆಕಾಡು ಸಸ್ಯ ಕ್ಷೇತ್ರದಲ್ಲಿ 2023-24 ಸಾಲಿನ ಮಳೆಗಾಲದಲ್ಲಿ ನೆಡಲು ವಿವಿಧ ಹಣ್ಣಿನ ಔಷಧೀಯ ಮತ್ತು ಕಾಡು ಜಾತಿಯ ಸಸಿಗಳಿಂದ ಬೆಳೆಸಲಾಗಿರ್ತಾ ಇದೆ. ಮಹಾಗನಿ, ಶಿವನೆ, ಸಿಲ್ವರ್, ತೇಗ, ಬೀಟೆ, ಮಳೆಮರ, ನೇರಳೆ, ಸಬಾಬುಲ್, ಹಲಸು, ಧೂಪ, ನೆಲ್ಲಿ, ನಿಂಬೆ, ಪುನರ್ಪುಳಿ, ಅಗಸೆ, ಬೆಟ್ಟದ ನೆಲ್ಲಿ, ಸೀಬೆ ಮುಂತಾದ ಸಸಿಗಳು ಲಭ್ಯವಿದ್ದು ರೈತ ಫಲಾನುಭವಿಗಳು ಸಸಿಗಳಿಂದ ರಿಯಾಯಿತಿ ದರದಲ್ಲಿ ಪಡ್ಕೊಳ್ಬಹುದು. ರೈತರು ತಮ್ಮ ಆಧಾರ್ ಪ್ರತಿ, ರಾಷ್ಟ್ರೀಕೃತ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ತಮ್ಮ ಜಮೀನಿನ RTC ಪ್ರತಿಯನ್ನು ನೀಡಿ ಸಸಿಗಳನ್ನು ಪಡ್ಕೊಳ್ಬಹುದು. ಹಾಗೂ BPL ಕಾರ್ಡ್ ಮತ್ತು ನರೇಗಾ ಉದ್ಯೋಗ ಚೀಟಿ ಹೊಂದಿರುವ ರೈತರು ದಟ್ಟ 100 ಸಸಿಗಳಿಗೆ ಸರಿಸುಮಾರು 10,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೂಡ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಉಪವಲಯ ಅರಣ್ಯಾಧಿಕಾರಿಗಳು 9743722646 ಈ ಸಂಖ್ಯೆಯಿಂದ ಸಂಪರ್ಕಿಸಬಹುದು. ಮುಂದಿನ ಕರೆ ಬರ್ತಾ ಇದೆ, ನೋಡೋಣ ಕರೆ ಮಾಡಿದವರು ಯಾರು. ನಮಸ್ತೆ ನಮಸ್ತೆ ನಮಸ್ತೆ ಸರ್. ಸರ್, ಎಲ್ಲಿಂದ ಕಾಲ್ ಮಾಡಿದಿರಿ? ತಮ್ಮ ಹೆಸರು ಹೇಳಿ ಸರ್. ನಮ್ಮ ಉದಿಕೆರೆ ಕೊಪ್ಪ ಗ್ರಾಮದಿಂದ ಸರ್. ಕೊಪ್ಪ ಮೂಡಿಗೆರೆಯಿಂದ? ಉದಿಕೆರೆ ಕೊಪ್ಪಲು ಸರ್. ಎಲ್ಲಿ ಎಲ್ಲಿ ಸ್ಪಷ್ಟವಾಗಿ ಹೇಳಿ ಸರ್. ಮಂಡ್ಯ ತಾಲೂಕು VC ಫಾರಂ ಪಕ್ಕ ಬರ್ತದೆ ಸರ್. ಮೂಡಿಗೆರೆಯಿಂದ? ಉಲಿಕೆರೆ ಕೊಪ್ಪಲು. ಯಾವ ತಾಲೂಕು ಆಗುತ್ತೆ ಹೇಳಿ? ಮಂಡ್ಯ ತಾಲೂಕು ದೊಡ್ಡ ಹೋಬಳಿ ಸರ್. ಮಂಡ್ಯ ತಾಲೂಕು VC ಫಾರಂ ಬರ್ತದೆ. ಈಗ ತಮ್ಮ ಹೆಸರು ಹೇಳಿ. ತಮ್ಮ ಹೆಸರನ್ನ ಹೇಳಿ. ನಂಬರ್ ಸರ್? ತಮ್ಮ ಹೆಸರನ್ನ ಹೇಳಿ. ಚಂದ್ರು ಸರ್. ಚಂದ್ರು. ಚಂದ್ರು. ಚಂದ್ರು ಅವರೇ ಕೃಷಿಕರು ನೀವು? ಹೌದು ಸರ್, ಹೌದು. ಏನು ಕೃಷಿ ಮಾಡ್ತಾ ಇದ್ದೀರಿ ಚಂದ್ರು ಅವರೇ? ಸರ್, ನಮ್ಮಲ್ಲಿ ಕಬ್ಬು ಅತಿ ಹೆಚ್ಚಾಗಿ ಬೆಳಿತೀವಿ. ಭತ್ತ, ರಾಗಿ. ಎಷ್ಟೆಕರೆ ಕಬ್ಬು ಬೆಳೆ ಬೆಳಿತೀರಿ? ಕಬ್ಬು ಒಂದು 6 ಎಕರೆ. 6 ಎಕರೆ. ಆಮೇಲೆ ಭತ್ತ? ಭತ್ತ ಒಂದು 2 ಎಕರೆ. 2 ಎಕರೆ ಭತ್ತ. ಆಮೇಲೆ ಏನು ಬೆಳಿತೀರಿ? ಆಮೇಲೆ ರಾಗಿ. ರಾಗಿ ಎಷ್ಟು? ರಾಗಿಗ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? ಇವಾಗ ಒಂದು 1/2 ಎಕರೆ ಬೇಕು ಸರ್. ಅರ್ಧ ಎಕರೆಯಲ್ಲಿ ಭತ್ತ ಎಷ್ಟು ಎಕರೆಯಲ್ಲಿ ಮಾಡಿದಿರಿ? 1 ಎಕರೆ. 1 ಎಕರೆ, ಸರಿ. ಬೇರೆ ಏನು ಕೃಷಿ ಮಾಡ್ಕೊಂಡಿದ್ರಿ? ಬೇರೆ ರೇಷ್ಮೆ ಹಾಕಿದೆ ಸರ್, ಇವಾಗ ಒಂದು 2 ವರ್ಷದಿಂದ. ರೇಷ್ಮೆ ಎಷ್ಟು ಎಕರೆಯಲ್ಲಿ? 1 ಎಕರೆ ಹಾಕಿದೆ. 1 ಎಕರೆ. ಆಮೇಲೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಣ್ಣ ತಮ್ಮ ಅಕ್ಕ ತಂಗಿ ಈಗ ನೀವೆಲ್ಲ ಸೇರಿಕೊಂಡು ಕೃಷಿ ಮಾಡ್ತೀರಿ, ಎಲ್ಲರೂ ಸೇರಿಕೊಂಡು ಕೃಷಿ ಮಾಡ್ತಾ ಇದ್ದೀರಿ ಕುಟುಂಬದವರು? ಎಷ್ಟು ವರ್ಷ ಆಯ್ತು ತಮಗೆ ಚಂದ್ರ ಅವರಿಗೆ? ಮೂವತ್ತೈದು ವರ್ಷದ ಯುವಕರು ನೀವು. ಮತ್ತೆ ಯಾಕೆ ಚಂದ್ರ ಅವರೇ ತುಂಬಾ ಮೆತ್ತಗೆ ಮಾತಾಡ್ತಾ ಇದ್ದೀರಿ? ಹೌದಾ, ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀರಿ. ಹೌದು ಸರ್, ವಂಶ ಕುಂತಲ ಮೇಡಮ್ ಮೈಸೂರು ಆಕಾಶವಾಣಿ. ಹೌದು, ಈಗ ಮಡಿಕೇರಿನಲ್ಲಿ ಇದ್ದಾರೆ ಅವರು. ಹೌದು ಸರ್. ಈಗ ಚಂದ್ರ ಅವರೇ ತಮಗೆ ಪ್ರಶ್ನೆ, ಈಗ ನಿಮ್ಮ ಕಡೆ ಜಾಸ್ತಿ ಇರುವಂತ ಒಂದು ಬೆಳೆ ಇದು, ನಿಂತ ನೀರಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು? ಭತ್ತ. ಸರಿಯಾಗಿ ಹೇಳಿದ್ರಿ. ಭತ್ತ ಒಂದೇನಾ, ಇನ್ನೊಂದು ಬೆಳೆ ಕೂಡ ಇದೆ ಅಲ್ಲ? ಇನ್ನೊಂದು ಬೆಳೆ ಕೂಡ ನಿಂತ ನೀರಲ್ಲಿ ಬೆಳೆಯುವಂಥದ್ದು ಅಲ್ಲ? ಸ್ವಲ್ಪ ಯೋಚನೆ ಮಾಡಿ. ಭತ್ತ, ಭತ್ತ ಒಂದು, ಇನ್ನೊಂದು ಗೊತ್ತಾಗ್ತಾ ಇಲ್ವಾ? ಸೆಣಬು. ಸೆಣಬು ಕೂಡ ನಿಂತ ನೀರಲ್ಲಿ ಬೆಳೆಯುವಂತ ಒಂದು ಬೆಳೆ, ಭತ್ತ ಮತ್ತು ಸೆಣಬು. ಆಗ್ಲಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮುಂದಿನ ಕರೆ ಬರ್ತಾ ಇದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ. ಸಂಪರ್ಕ ವ್ಯತ್ಯಯ ಆಗಿದೆ, ಈಗ ಕರೆ ಬರ್ತಾ ಇದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಕರೆಯಲ್ಲಿ ಮತ್ತೆ ವ್ಯತ್ಯಯ ಉಂಟಾಗಿದೆ ಕೇಳುಗರೆ. ಈಗ ತೋಟಗಾರಿಕೆ ಇಲಾಖೆ ಅಧೀನದ ತೋಟಗಾರಿಕೆ ತರಬೇತಿ ಕೇಂದ್ರಗಳಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕಾ ತರಬೇತಿಯನ್ನು ದಿನಾಂಕ 1/6/2023 3/3/2024 ತೋಟಗಾರಿಕೆ ತರಬೇತಿ ಕೇಂದ್ರ ಸೋಮನಹಳ್ಳಿ ಕಾವಲ್ ಹಾಸನ ಜಿಲ್ಲೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಕೊನೆಯ ದಿನಾಂಕ ಈ ತಿಂಗಳ 22ನೇ ತಾರೀಕು. ಅರ್ಜಿಗಳನ್ನು ಈ ಕಚೇರಿಯಿಂದ ಪಡ್ಕೊಳ್ಬಹುದು. ಹೆಚ್ಚಿನ ವಿವರಗಳಿಗೆ ಕಚೇರಿಯಿಂದ ಬೆಳಿಗ್ಗೆ 10:00-5:30 ಒಳಗೆ ಸಂಪರ್ಕ ಮಾಡಬಹುದು. ಈಗ ಕರೆ ಬರ್ತಾ ಇದೆ, ನೋಡೋಣ ಯಾರು ಕಾಲ್ ಮಾಡಿದ್ದಾರೆ. ನಮಸ್ತೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೆ. ಸರಸ್ವತಿ ತಿಮ್ಮಪ್ಪ ಅವರು ಪುತ್ತೂರಿನಿಂದ ಕಾಲ್ ಮಾಡಿದಿರಿ. ಸರಸ್ವತಿ ತಿಮ್ಮಪ್ಪ ಅವರು. ಸರಸ್ವತಿ ತಿಮ್ಮಪ್ಪ ಅವರು ಏನು ಕೃಷಿ ಮಾಡ್ಕೊಂಡಿದ್ರಿ? ನಮಗೆ ಅಡಿಕೆ ಉಂಟು ಸರ್. ಮತ್ತೆ ಕೊಕ್ಕ, ತೆಂಗಿನ ಗಿಡ. ಕೊಕ್ಕ, ಗೇರು ಬೀಜ ಉಂಟು. ತೆಂಗಿನ ಗಿಡ, ಗೇರು ಬೀಜ, ಬಾಳೆ. ಬಾಳೆ, ಕೊಕ್ಕ, ಆಮೇಲೆ ಕೊಕ್ಕ ಉಂಟು. ಕೊಕ್ಕ, ಕರಿಮೆಣಸು. ಕರಿಮೆಣಸು, ಆಮೇಲೆ ಅಡಿಕೆ ಉಂಟು. ಅಡಿಕೆ ಇದೆ. ಮತ್ತೆ ತೆಂಗು. ತೆಂಗು ಉಂಟು. ತೆಂಗು ಉಂಟು, ಯಾಕೆಂದ್ರೆ ನಿಮ್ದು ಪುತ್ತೂರಲ್ಲಿ ತೆಂಗು ಬೆಳೆ ಚೆನ್ನಾಗಿ ಬರ್ತದೆ. ಹೌದು ಸರ್. ಇಷ್ಟು ಕೃಷಿಗಳನ್ನು ಮಾಡ್ಕೊಂಡಿದ್ರಿ. ಒಟ್ಟು ಎಷ್ಟು ಎಕರೆಯಲ್ಲಿ ಇವೆಲ್ಲ ಕೃಷಿಗಳನ್ನು ಮಾಡಿದ್ದಾರೆ? ನನಗೆ ತಾಯಿಯ ಜಾಗದಲ್ಲಿ 2 ಎಕರೆ ಸಿಕ್ಕಿದೆ ಸರ್. ಈಗ ಅದನ್ನ ಸದುಪಯೋಗ ಪಡಿಸ್ಕೊಂಡು ಕೃಷಿಯನ್ನ ಬೆಳೆದಿದ್ದೀರಿ. ನಾವು ಬೇರೆ ಒಂದು ಜಾಗ ತೆಗೆದಿದ್ದೇವೆ. ಅದು ತಾಯಿ ನಮಗೆ ಎಲ್ಲರಿಗೂ ಪಾಲು ಮಾಡಿ ಕೊಟ್ಟ ಜಾಗ 2 ಎಕರೆ. ಮತ್ತೆ ಅಲ್ಲಿ ಹೋಗಿ ನಾವು ಕೃಷಿ ಮಾಡಿಕೊಂಡು ನಾವು ನಮ್ಮ ಕೃಷಿಯಿಂದ ತೆಗೆದುಕೊಂಡು ಬರುದು ಸರ್. ಈಗ ನಿಮ್ಮ ಮನೆಯಲ್ಲಿ ನಮ್ಮ ಪುತ್ತೂರಿನಲ್ಲೇ ಇರೋದು, ಈಗ ಸುಬ್ರಹ್ಮಣ್ಯದಿಂದ ಪುತ್ತೂರಿಗೆ ಬಂದಿದ್ದೇವೆ, ತಾಯಿ ಮನೆ ಹತ್ತಿರವೇ ಇದ್ದೇವೆ. ಈಗ ಕೃಷಿ ಕಾರ್ಯವೊಂದೆಲ್ಲ ಹೆಚ್ಚಾಗಿ ಯಾರು ನೋಡ್ಕೋತಾರೆ ಈಗ? ಅದು ನಮ್ಮ ತಮ್ಮನವರು ನೋಡ್ತಾರೆ, ಮತ್ತೆ ನಾವು ಹೋಗ್ತೇವೆ ಸರ್, ನಮ್ಗೆ ಹತ್ತಿರಲ್ಲ. ಎಲ್ಲರೂ ಸೇರ್ಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ಹೌದು, ಅವರ ಕೆಲಸಕ್ಕೆ ನಾವು ಸೇರ್ತೇವೆ, ನಮ್ಮ ಕೆಲಸಕ್ಕೆ ಅವರು ಬರ್ತಾರೆ. ಈಗ ಅಡಿಕೆ, ಕೋಕಾ, ತೆಂಗಿನ, ತೆಂಗು, ಗೇರು ಬೀಜ, ಬಾಳೆ, ಕರಿಮೆಣಸು, ಆಮೇಲೆ ಇಷ್ಟೆಲ್ಲ ಬೆಳೆಗಳನ್ನ ಬೆಳೆದಿದ್ರಿ, ಇವುಗಳಲ್ಲಿ ಯಾವುದು ಹೆಚ್ಚಾಗಿ ನೀವು ಬೆಳೆದಿರುವಂತಹ ಬೆಳೆಗಳು? ಅಡಿಕೆ. ಅಡಿಕೆ ವರ್ಷಕ್ಕೆ ಎಷ್ಟು ಕ್ವಿಂಟಲ್ ಸಿಗುತ್ತೆ? ಐದಾರು ಕ್ವಿಂಟಲ್ ಸಿಗ್ತದೆ ನಮಗೆ. ಪಾಲು ಪಾಲು ಸಿಕ್ತದೆ ಅಲ್ಲ, ನಮ್ಮದ್ರಲ್ಲಿ ಐದಾರು ಕ್ವಿಂಟಲ್ ಸಿಗ್ತದೆ. ಒಂದೊಂದು ವರ್ಷ ಜಾಸ್ತಿ ಸಿಗ್ತದೆ, ಒಂದೊಂದು ವರ್ಷ ಕಮ್ಮಿ. ಅದೆಲ್ಲ ಇದು ರೋಗ ಬಂದ್ರೆ ಉದುರ್ತದೆ, ಅದಕ್ಕೆ ಮದ್ದು ಬಿಡ್ತೇವೆ, ಆದ್ರೂ ಸ್ವಲ್ಪ ಉದುರ್ತದೆ ಸರ್. ಜೋರು ಮಳೆ ಬಂದ್ರೆ ನೀರು ಅದರ ಬುದ್ಧದಲ್ಲಿ ನೀರು ನಿಂತೆ ಹಾಗೆ ಆಗ್ತದೆ. ಈಗ ಆ ಕಡೆ ಉಷ್ಣವಲಯ, ಗೇರ್ಬೀಜ ಕೂಡ ಚೆನ್ನಾಗಿ ಬರ್ತಾ ಇರ್ತದೆ. ಹೌದು ಸರ್, ಗೇರ್ಬೀಜ ತುಂಬಾ ಆಗ್ತದಲ್ಲ. ನಿಮ್ಮ ಮಕ್ಕಳು ಸಹಾಯಕ್ಕೆ ಬರ್ತಾರ? ಹೌದು, ಕೆಲಸಕ್ಕೆಲ್ಲವೂ ಅದು ಅವ್ರದ್ದು, ಶಾಲೆಗೆಲ್ಲ ಹೋಗುದಲ್ಲ. ಸಣ್ಣ ಮಕ್ಕಳು. ಹೌದು. ಈಗ ಸರಸ್ವತಿ ತಿಮ್ಮಪ್ಪ ಅವರಿಗೆ ಪ್ರಶ್ನೆ ನಾನು ಕೇಳ್ತೀನಿ. ಕಪ್ಪು ಬೆಳುಪು ಚರ್ಮವನ್ನು ಹೊಂದಿರುವಂತಹ ಹಸುಗಳನ್ನ ಏನಂತೇಳಿ ಕರೀತಾರೆ, ಅಥವಾ ಯಾವ ತಳಿಗೆ ಇದು ಸೇರಿವೆ? ಅದು ವಾಲ್ಸಿನ್ ಅಂತ. ಏನು? ವಾಲ್ಸಿನ್. ಹೋಲ್ಸ್ಟೀನ್. ವಾಲ್ಸಿನ್. ಯಾವುದು? ವಾಲ್ಸಿನ್. ಯಾಕೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ನಾನು ಹೇಳಿಬಿಡ್ತೀನಿ. ಹೆಚ್ ಎಫ್ ಅಂದ್ರೆ ಹೋಲ್ಸ್ಟೀನ್ ಅಂತ, ಹೋಲ್ಸ್ಟೀನ್ ಪ್ರಿಷಿಯನ್. ನೋಡಿ, ಹೋಲ್ಸ್ಟೀನ್ ಪ್ರಿಷಿಯನ್. ಹೌದು ಹೌದು, ತಾವು ಹೇಳಿದ್ದು ಸ್ಪಷ್ಟ ಕೇಳಿಸಿಲ್ಲ ನನಗೆ, ಹಾಗಾಗಿ ಹೆಚ್ ಎಫ್ ಅಂತ ಹೇಳ್ತಾರೆ. ಕಪ್ಪು ಬೆಳುಪು ಚರ್ಮ ಹೊಂದಿರುವ ಹಸುಗಳು ಇವು. ಆಗ್ಲಿ ಸರಸ್ವತಿ ತಿಮ್ಮಪ್ಪ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ನೋಡ, ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ಅಂತೇಳಿ. ನಮಸ್ತೆ. ಈಗ ಮುಂದಿನ ಕರೆ ಬರ್ತಾ ಇದೆ ಇಲ್ಲ ಕರೆಯಲ್ಲಿ ನೋಡೋಣ. ನಮಸ್ತೆ, ಮಾತಾಡಿ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಯಾರು? ಕೋತೂರು ಗಣೇಶ್ ಕುಮಾರ್ ಅಂತೇಳಿ. ಗಣೇಶ್ ಕುಮಾರ್, ಎಲ್ಲಿಂದ ಕರೆ ಮಾಡಿದಿರಿ? ಕೋತೂರಿಂದ ಸರ್. ಕೋತೂರು. ಕೋತೂರು. ಯಾವ ತಾಲೂಕು ಬರುತ್ತೆ ಇದು? ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕು. ವಿರಾಜಪೇಟೆ, ಪೊನ್ನಂ, ವಿರಾಜಪೇಟೆ, ಈಗ ಪೊನ್ನಂಪೇಟೆ ತಾಲೂಕಿಗೆ ಸೇರಿದೆ. ಓಕೆ ಓಕೆ. ಎಷ್ಟು ವರ್ಷ ನಿಮಗೆ? ಐವತ್ತೆರಡು ಐವತ್ಮೂರು. ಮಧ್ಯ ವಯಸ್ಸು. ಏನೆಲ್ಲ ಕೃಷಿ ಮಾಡ್ಕೊಂಡಿದ್ದೀರಿ ಗಣೇಶ್ ಅವರೇ? ಮತ್ತೆ ಗದ್ದೆಗೆಲ್ಲ ಈಗ ಹೊಸದಾಗಿ ಅಡಿಕೆ ಹಾಕಿದ್ದೀನಿ. ಮತ್ತೆ ನಂದು ಒಂದು ಇದಿದೆ ಕೈಗಾರಿಕೆ, ಕಾರ್ಪೆಂಟ್ರು. ಅದು ಮಾಡ್ತಾ ಇದ್ದೀನಿ. ಸ್ವಉದ್ಯೋಗ ಕೂಡ ಇದೆ. ನಾಲ್ಕು ಐದು ಖರ್ಚಿಗೋಸ್ಕರ ಏಲಕ್ಕಿ ಅದೆಲ್ಲ ಬೆಳಿತೀನಿ, ಎಲ್ಲ ಇದೆ. ಮನೆ ಖರ್ಚಿಗೆ ಪರವಾಗಿಲ್ಲ, ನಡೀತಾ ಹೋಗುತ್ತೆ. ಈಗ ಅಡಿಕೆ ಅಲ್ಲಿ ವಿರಾಜಪೇಟೆಯಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತಾ? ಬರುತ್ತೆ ಸರ್, ಕೊಡಗಿನಲ್ಲಿ ಬರುತ್ತೆ, ಒಳ್ಳೆ ಫಸಲು ಬರುತ್ತೆ. ಬೇರೆ ಏನು ಕೃಷಿ ಮಾಡ್ಕೊಂಡಿದ್ರಿ? ಬೇರೆ ಒಳ್ಳೆ ಮೆಣಸಿದೆ ಸ್ವಲ್ಪ. ಒಳ್ಳೆ ಮೆಣಸು. ಖರ್ಚು ಹೋಗುತ್ತೆ ಮನೆಯದು? ಮನೆಯದು ಖರ್ಚು ಹೋಗುತ್ತೆ. ಮನೆಯದು ಖರ್ಚು ಅಲ್ಲ, ಒಳ್ಳೆ ಮೆಣಸು ಸ್ವಲ್ಪ ಮಾರಲಿ ಸಿಗುತ್ತೆ. ಈಗ ಮನೇಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾನು, ನನ್ನ ತಾಯಿ, ನನ್ನ ಪತ್ನಿ. ಈಗ ಶ್ರೀಮತಿ ಅವರು ನಿಮ್ಮ ಜೊತೆ ಕೆಲಸಕ್ಕೆ ಸಹಾಯಕ್ಕೆ ಬರ್ತಾರೆ? ಹೌದೌದು, ಬರ್ತಾರೆ, ತುಂಬಾ ತುಂಬಾ ತುಂಬಾ ಬರ್ತಾರೆ. ಅಂಗನವಾಡಿಗೂ ಹೋಗ್ತಾರೆ. ಬೇರೆ ಏನಾದ್ರು ಕಸಬು ಮಾಡ್ತಾರ ಅವರು? ಅದೇ ಅಂಗನವಾಡಿಗೆ ಹೋಗ್ತಾರೆ. ಅಂಗನವಾಡಿಗೆ. ಓಕೆ. ಈಗ ಬಿಡುವಿನ ಸಮಯದಲ್ಲಿ ಸೇರ್ಕೊಂಡು? ಬಿಡುವಿನ ಸಮಯದಲ್ಲಿ ಹುಲ್ಲು ಕಡಿಯೋದು, ಅದು ಇದು, ಹಸಕ್ಕೆ ಹಾಕೋದು, ಮೇಯಿಸೋದು, ಅದೆಲ್ಲ ಮಾಡ್ತಾರೆ. ಹೌದು, ತೋಟ ಅಂದ್ಮೇಲೆ ತುಂಬಾ ಕೆಲಸಗಳು ಇರ್ತವೆ. ಹೌದೌದು, ಎಲ್ಲ ಮಾಡ್ತಾರೆ. ಈಗ ಈಗ ಎಷ್ಟು ನಿಮಗೆ ಕಾಫಿ ಎಷ್ಟು ಬರುತ್ತೆ ವರ್ಷಕ್ಕೆ? ಇಪ್ಪತ್ತೆರಡು ಚೀಲ ಬರುತ್ತೆ. ಅಡಿಕೆ ಅಡಿಕೆ ಎಷ್ಟು ಬರುತ್ತೆ? ಅಡಿಕೆ ಇಲ್ಲ, ಅಡಿಕೆ ಹೊಸದಾಗಿ ಈಗ ಗದ್ದೆ ಹೊಸದಾಗಿ ಹಾಕಿದಿರಿ. ಹೌದು, ಈಗ ಒಂದು ಪ್ರಯೋಗ ಮಾಡಿದಿರಿ. ಯಾರು ಅಕ್ಕಪಕ್ಕದಲ್ಲಿ ಗದ್ದೆ ನಡೆದಿಲ್ಲ, ಹಾಗಾಗಿ ಗದ್ದೆ ಎಲ್ಲ ಈ ಎಲಿಗಳ ಪಾಲು ಹಂದಿಗಳ ಪಾಲು ಅದು ಇದು ಆಯ್ತದೆ, ಅದಕ್ಕೋಸ್ಕರ ಅಡಿಕೆ ಹಾಕಿದ್ರು. ಈಗ ಒಂದು ಹೊಸ ಪ್ರಯೋಗ ನೋಡಿದಿರಿ ನೀವು, ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಹೊರಗಡೆ ಗದ್ದೆ ಎಲ್ಲ ಮಾಡ್ತೀನಿ, ಹೊರಗಡೆ ಈ ವರ್ಷ ನೋಡಿದೀನಿ ಒಂದು ಕಾನೂರಲ್ಲಿ ಒಂದು ಸೈಡಲ್ಲಿ. ಒಟ್ಟು ಎಷ್ಟು ಎಕರೆ ಇದೆ? ಎರಡು ಎಕರೆ. ಎರಡು ಎಕರೆ, ಸರಿ. ಗಣೇಶ್ ಅವರೆ, ಕೋತೂರಿಂದ ಕಾಲ್ ಮಾಡಿದಿರಿ. ಈಗ ಒಂದು ಪ್ರಶ್ನೆ ಇದೆ ತಮಗೆ. ಏಲಕ್ಕಿ ಕಟ್ಟೆ ರೋಗ ಯಾವ ಕೀಟದಿಂದ ಹರಡುತ್ತೆ? ತಮ್ಮಲ್ಲಿ ಏಲಕ್ಕಿ ಬೆಳೆ ಸ್ವಲ್ಪ ಹಾಕಿದ್ದೀರಿ ನೀವು ಅಲ್ಲ, ಹಾಗಾದರೆ ಸ್ವಲ್ಪ ಗೊತ್ತಿರಬೇಕು ತಮಗೆ. ಏಲಕ್ಕಿ ಕಟ್ಟೆ ರೋಗ ಯಾವ ಕೀಟದಿಂದಾಗಿ ಹರಡುತ್ತೆ? ಕಪ್ಪೆ. ಕಪ್ಪೆ ಸರಿ. ಕಪ್ಪೆ ಸರಿ ಉತ್ತರ ಅಲ್ಲ. ಅಲ್ಲ, ಏಲಕ್ಕಿ ಕಟ್ಟೆ ರೋಗ ಹರಡುವಂತಹ ಒಂದು ಕೀಟ. ಹೌದು ಸರ್, ಇದೆ ನಮ್ಮಲ್ಲಿ. ಕೀಟ ನೋಡಿ ದಂಟಲಿ ಅಲ್ಲ, ನಿಮ್ಮ ಅನುಭವಕ್ಕೆ ಬಂದಿರಬಹುದು, ಆದ್ರೆ ಹೆಸರು ಪಕ್ಕನೆ ನೆನಪಿಗೆ ಬರಲ್ಲ. ಹೌದು ಹೌದು, ಸ್ವಲ್ಪ ಆಲೋಚನೆ ಮಾಡಿ ಸಿಗುತ್ತಾ? ಸ್ವಲ್ಪ ಆಲೋಚನೆ ಮಾಡಿದ್ರೆ ಹೇಳ್ಬೋದ? ಸ್ವಲ್ಪ ಆಲೋಚನೆ ಮಾಡಿ, ಗೊತ್ತಾಗುತ್ತಾ? ಇಲ್ಲ, ಗೊತ್ತಾಗ್ತಾ ಇಲ್ಲ, ಪರವಾಗಿಲ್ಲ, ನಾನೇ ಹೇಳಿಬಿಡ್ತೀನಿ. ಸಸ್ಯ ಹೇನು, ಸಸ್ಯ ಹೇನು, ಸಸ್ಯ ಹೇನು ಅಂತ ಕರೀತಾರೆ ಈ ಕೀಟವನ್ನ. ಸ್ವಲ್ಪ ಬೆಳ್ಳಿಗೆ, ಸ್ವಲ್ಪ ಬೆಳ್ಳಗಿರುವಂತದ್ದ? ಓ, ನನ್ಗೆ ಗೊತ್ತಿಲ್ಲ. ಸಸ್ಯ ಹೇನು ಅಂತ ಕರೀತಾರೆ ಏಲಕ್ಕಿ ಕಟ್ಟೆ ರೋಗ ಈ ಕೀಟದಿಂದಾಗಿ ಹರಡುತ್ತೆ. ಆಗ್ಲಿ ಗಣೇಶ್ ಅವರೇ, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಈಗ ಮುಂದಿನ ಕಾಲರ್ ಯಾರು ನೋಡೋಣ. ಮುಂದಿನ ಕರೆಯಲ್ಲಿ ವ್ಯತ್ಯಯ ಆಗಿದೆ ಕೇಳುವರೆ. ಈಗ ನಾಳಿಂದ ಕಿಸಾನ್ ವಾಣಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಬೋರ್ಡೋ ದ್ರಾವಣದ ತಯಾರಿ, ಬಳಕೆ ಮತ್ತು ಈ ಕುರಿತಂತೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಿ ಪ್ರಭಾಕರ್ ಅವರೊಂದಿಗೆ ಸಂದರ್ಶನವನ್ನು ನಾಳೆ ಕೇಳ್ತೀರಿ. ಈಗ ಕರೆ ಬರ್ತಾ ಇದೆ, ನೋಡೋಣ ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ಅಂತೇಳಿ. ನಮಸ್ತೆ. ನಮಸ್ತೆ, ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಕೇಳುಗರೆ ಗಮನಿಸಿ. ನಾಳಿದ್ದ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೋರ್ಡೋ ದ್ರಾವಣದ ತಯಾರಿ, ಬಳಕೆ ಮತ್ತು ತಯಾರಿ ಕುರಿತಂತೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಿ ಪ್ರಭಾಕರ್ ಅವರೊಂದಿಗೆ ಸಂವಾದವನ್ನು ಕೇಳ್ತಾ ಇದ್ದೀರಿ. ಕರೆ ಮತ್ತೆ ವ್ಯತ್ಯಯ ಆಗಿದೆ, ನೋಡೋಣ ಕರೆ ಯಾರ್ದು ಮತ್ತೆ ಬರ್ತಾ ಇದೆ, ನೋಡೋಣ. ನಮಸ್ತೆ, ಮಾತಾಡಿ. ನಮಸ್ತೆ, ಹಲೋ ಹಲೋ, ಕರೆ ಮಾಡಿ. ನಮಸ್ತೆ, ಹಲೋ. ಇಲ್ಲ, ಕರೆಯಲ್ಲಿ ಮತ್ತೆ ವ್ಯತ್ಯಯ ಉಂಟಾಗಿದೆ ಕೇಳಿದ್ರೆ. ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದ ಹೊದ್ದೂರು ವಾಟೆಕಾಡು ಸಸ್ಯ ಕ್ಷೇತ್ರದಲ್ಲಿ 2023-24 ಸಾಲಿನ ಮಳೆಗಾಲದಲ್ಲಿ ನೆಡಲು ವಿವಿಧ ಹಣ್ಣಿನ ಔಷಧೀಯ ಮತ್ತು ಕಾಡು ಜಾತಿಯ ಸಸಿಗಳನ್ನು ಬೆಳೆಸಲಾಗಿದೆ. ಮಹಾಗನಿ, ಶಿವನೆ, ಸಿಲ್ವರ್, ತೇಗ, ಬೀಟೆ ಮುಂತಾದ ಸಸಿಗಳು ಇಲ್ಲಿ ಲಭ್ಯವಿದೆ. ರೈತರು ಸಸಿಗಳನ್ನು ರೈತ ಫಲಾನುಭವಿಗಳು ಪಡ್ಕೊಳ್ಬೋದು. ಈಗ ಮತ್ತೆ ಕರೆ ಬರ್ತಾ ಇದೆ. ನಮಸ್ತೆ, ಮಾತಾಡಿ. ಕರೆಯಲ್ಲಿ ಮತ್ತೆ ವ್ಯತ್ಯಯ ಉಂಟಾಗಿದೆ ಮಹಾಗನಿ, ಶಿವನೆ, ಸಿಲ್ವರ್, ತೇಗ, ಬೀಟೆ, ಮಳೆ ಮರ, ನೇರಳೆ, ಸಬಾಬುಲ್, ಹಲಸು, ಧೂಪ, ನೆಲ್ಲಿ, ನಿಂಬೆ, ಪುನರ್ಪುಳಿ, ಅಗಸೆ, ಬೆಟ್ಟದ ನೆಲ್ಲಿ, ಸೀಬೆ ಮುಂತಾದ ಸಸಿಗಳು ಲಭ್ಯವಿದ್ದು ರೈತ ಫಲಾನುಭವಿಗಳು ಸಸಿಗಳಿಂದ ರಿಯಾಯಿತಿ ದರದಲ್ಲಿ ಪಡ್ಕೊಳ್ಬಹುದು. ರೈತರು ತಮ್ಮ ಆಧಾರ್ ಪ್ರತಿ, ರಾಷ್ಟ್ರೀಕೃತ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ತಮ್ಮ ಜಮೀನಿನ ಆರ್ಟಿಸಿ ಪ್ರತಿಯನ್ನು ನೀಡಿ ಸಸಿಗಳನ್ನು ಪಡ್ಕೊಳ್ಬಹುದು. ಹಾಗೂ BPL ಕಾರ್ಡ್ ಮತ್ತು ನರೇಗಾ ಉದ್ಯೋಗ ಚೀಟಿ ಹೊಂದಿರುವ ರೈತರು ನೆಟ್ಟ 100 ಸಸಿಗಳಿಗೆ ಸುಮಾರು 10,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಉಪ ವಲಯ ಅರಣ್ಯಾಧಿಕಾರಿಗಳು 9743722646 ಈ ಸಂಖ್ಯೆಯಿಂದ ಸಂಪರ್ಕಿಸಬಹುದು. ಈಗ ಕರೆ ಬರ್ತಾ ಇದೆ, ಇದು ಕಾರ್ಯಕ್ರಮದ ಕಡೆಯ ಕರೆ. ನಮಸ್ತೆ, ಹಲೋ, ಮಾತಾಡಿ, ಕೇಳಿಸ್ತಾ ಇಲ್ವಾ? ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ, ಕೇಳುಗ್ರೆ. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಕೊಡಗಿನ ಪ್ರವಾಸಿ ತಾಣಗಳಾದ ಮಾಂದಲ್ಪಟ್ಟಿ ಹಾಗೂ ಕೋಟೆಬೆಟ್ಟ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಣೆ ಮಾಡಿತ್ತು. ಇದಕ್ಕೆ ಕಾರಣ ಇಲ್ಲಿ ಅರಳಿದಂತಹ ಅಪರೂಪದ ಕುರಂಜಿ ಹೂಗಳ ಒಂದು ರಾಶಿ. ಬೆಟ್ಟದ ತುಂಬ ನೀಲಿ ಮತ್ತು ಹಾಸು ಹೊದಿಸಿದಂತೆ ಭಾಸವಾಗ್ತಾ ಇದ್ದ ಈ ಹೂಗಳ ವಿಶೇಷತೆ ಏನಪ್ಪ ಅಂದರೆ 12 ವರ್ಷಗಳಿಗೊಮ್ಮೆ ಇದು ಅರಳುತ್ತೆ. ಸಸ್ಯ ಶಾಸ್ತ್ರದಲ್ಲಿ ಸ್ಟ್ರೊಬಿಲಂಥಸ್ ಕುಂತಿಯಾನ ಅಂತ ಈ ಕುರಂಜಿ ಹೂವನ್ನು ಕರೀತಾರೆ. ಈ ಹೂವಿನ ಮತ್ತೊಂದು ಹೆಸರು ಗುರ್ಗಿ ಹೂ ಅಂತ ಇದೆ. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟದಲ್ಲಿನ ಸೋಲಾ ಕಾಡಿನಲ್ಲಿ ವ್ಯಾಪಕವಾಗಿ ಕಂಡುಬರುವಂತಹ ನೀಲಕುರಂಜಿ ಹೂಗಳ ರಾಶಿಯಿಂದಾಗಿ ನೀಲಗಿರಿ ಬೆಟ್ಟವನ್ನು ಆ ಹೆಸರಿನಿಂದ ಕರೀಲಿಕ್ಕೆ ಈ ಹೂವು ಕಾರಣವಾಗಿದೆ. 19ನೇ ಶತಮಾನದಲ್ಲಿ ಗಾಟ್ರೈಟ್ ಡೇನಿಯಲ್ ಎಂಬ ವ್ಯಕ್ತಿ ಈ ಹೂವನ್ನು ಮೊದಲು ಗುರುತು ಮಾಡಿದರು ಅಂತ ಹೇಳಲಾಗ್ತಾ ಇದೆ. ನೀಲಕುರುಂಜಿ ಹೂಗಳು ಸುಮಾರು 250 ಜಾತಿಗಳಲ್ಲಿ ಕಂಡುಬರ್ತಾ ಇದ್ದು ಇವುಗಳಲ್ಲಿ 46 ಜಾತಿಯ ಹೂಗಳನ್ನು ನಮ್ಮ ದೇಶದಲ್ಲಿ ಕಾಣಬಹುದಾಗಿದೆ. ರೈತ ಬಾಂಧವರೇ, ಈಗ ಕಿಸಾನ್ವಾಣಿ ಕಾರ್ಯಕ್ರಮವನ್ನು ಮುಗಿಸೋ ಸಮಯವಾಗ್ತಾ ಬರ್ತಾ ಇದೆ. ನಾಳಿನ ಕಾರ್ಯಕ್ರಮದಲ್ಲಿ ಬೋರ್ಡೋ ದ್ರಾವಣದ ತಯಾರಿ ಬಳಕೆ ಕುರಿತು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಿ ಪ್ರಭಾಕರ್ ಅವರೊಂದಿಗೆ ಸಂವಾದವನ್ನು ಕೇಳಲಿಕ್ಕಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ. ಜ ಜುಗ್ಬೂಮಿ ಚಾರಿಟಬಲ್ ಟ್ರಸ್ಟ್ ಆಧರಿಯಲ್ಲಿ ಇದೇ ದಂಡ ಹಿಡಿದಿರುವ 3ನೇ ಮೇ 20ಅಂಗ ಚೆನ್ನಿಯಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾ ಬಾಡಿಲ ನಡುವ ಕೊಡವ ಯುವ ಮೇಳಕ್ಕೆ ನಂಗಡ ಸಂಸ್ಕೃತಿ ಆಚಾರ ವಿಚಾರತ್ರ ಮೀದ ಅರ ಅಭಿಮಾನ ಬೆಚ್ಚಿತು ಬಂದಿತ್ತು. ಅಂದು ಪಲಾಕ 10 ಗಂಟೆಗೆ ಮಡಿಕೇರಿ ಗದ್ದಿಗೆಂಜ ಪಡುವ ಮೆರವಣಿಗೆ ನಿಂಗೆಲ್ಲರೂ ತಪ್ಪದೆ ಬಂದಿದ್ದು ಕೂಡಿ ಆಡಿತು ಕೊಡವ ಮೇರ ಕೇಳಿಯಲು ಮೋಕು ನಂಗಡ ಕೂಡ ನಿಂಗಳು ಕೈ ಕೂಟೋಣಂದು ನಿಂಗೆಲ್ಲ ತಕ್ಕಾರ ಬೈ ನನಿತು ನಾಮೇರ ನವೀನ್ ಪಿಂಜ ಸಂಸಾರ ಬಿ ಶೆಟ್ಟಿಗೇರಿ. ಆಕಾಶವಾಣಿ ಮಡಿಕೇರಿ, ಈಗ ಸುದ್ದಿ ಜುಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆನ ವತಿಯಿಂದ ಮಡಿಕೇರಿ ಪೇಟೆನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಇದೇ 18ಕ್ಕೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆನ ವಸ್ತು ಸಂಗ್ರಹಾಲಯಗಳು ಸುಸ್ಥಿರತೆ ಮತ್ತು ಯೋಗಕ್ಷೇಮ ತೇಳುವ ಘೋಷವಾಕ್ಯದಡಿ ಆಯೋಜಿಸಲಾಯಿತು. ಕೊಡಗಿನ ಸಾಂಪ್ರದಾಯಿಕ ಪರಿಕರಗಳ ಪ್ರದರ್ಶನನ ಕೋಟೆ ಅಂಗಳದಲ್ಲಿ ಏರ್ಪಾಟು ಮಾಡಲಾಯಿತು. ಈ ಕಾರ್ಯಕ್ರಮನ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಉದ್ಘಾಟನೆ ಮಾಡುವಂತ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ಅವರು ತಿಳಿಸಿದರು. ಬದಲಾಗ್ತಿರುವ ಹವಾಮಾನ, ಜಾಗತಿಕ ತಾಪಮಾನ ಏರಿಕೆ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳು ಎದುರಿಸುತ್ತಿರುವ ಸವಾಲಾಟು. ಈ ಗಂಡಾಂತರ ತಡೆಗಟ್ಟಿಕೆ ಹಸಿರು ಪ್ರೀತಿನ ಜಾಗೃತಗೊಳಿಸಿ ಜನರ ಬೇಡಿಕೆಗೆ ಅನುಸಾರ ಆಗಿ ಗಿಡಗಳನ್ನ ಪೂರೈಸುವ ಜವಾಬ್ದಾರಿಯಿಂದ ಬೇರೆ ಬೇರೆ ಯೋಜನೆಗಳಡಿಲಿ ಸೋಮರ್ಪೇಟೆ ಸಾಮಾಜಿಕ ಅರಣ್ಯ ವಲಯದ ಹುದುಗೂರು ಗ್ರಾಮದಲ್ಲಿರುವ ಸಾಮಾಜಿಕ ಅರಣ್ಯ ವಲಯದ ಸಸ್ಯ ಕ್ಷೇತ್ರದಲ್ಲಿ 50 ಬೇರೆ ಬೇರೆ ಜಾತಿಯ ಗಿಡಗಳನ್ನ ಬೆಳೆಸಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ಯೋಗ ಚೀಟಿ ಹೊಂದಿರುವ ಬಿಪಿಎಲ್ ಕಾರ್ಡ್ದಾರರು ಸದರಿ ಯೋಜನೆಯಲ್ಲಿ ಪುಕ್ಸಟೆ ಗಿಡಗಳನ್ನ ಪಡ್ಕಣಕ್ಕೆ, ಹಾಗೆ ಇತರೆ ಯೋಜನೆಗಳಲ್ಲಿ ಸರ್ಕಾರ ನಿರ್ಕ ಮಾಡಿರುವ ಬೆಲೆ ಕೊಟ್ಟು ಪಡ್ಕಣಕ್ಕೆ. ಇದರಲ್ಲಿ ಅಗಸೆ, ಲಾವಂಚ, ರುದ್ರಾಕ್ಷಿ, ರಕ್ತಚಂದನ, ನೋನಿ, ಬಿಲ್ವಪತ್ರೆ, ಪಲಾವೆಲೆ ಸೇರಿದಂಗೆ 52 ತರದ ಗಿಡಗ ಇದ್ದವೇತ ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಸೋಮರ್ಪೇಟೆ ಇವು ತಿಳಿಸಿಳು. ಮೈಸೂರಲ್ಲಿ ಶುರುವಾಗಿರುವ ರಂಗಾಯಣ ರೆಪರ್ಟರಿಯು ಕಳೆದ 14 ವರ್ಷಗಳ ಹಿಂದೆ ಶುರು ಮಾಡಿದ ಭಾರತೀಯ ರಂಗ ಶಿಕ್ಷಣ ಕೇಂದ್ರ ಪೂರ್ಣ ಪ್ರಮಾಣದ ರಂಗ ಶಿಕ್ಷಣ ನೀಡುವ ಸಂಸ್ಥೆಯಾಯಿತು. ಈ ಸಂಸ್ಥೆಯಲ್ಲಿ 2023-24 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ತರಬೇತಿಗೆ ಅರ್ಜಿ ಕರೆದಳು. ಕಮ್ಮಿ ತೇಳರ ಪಿಯುಸಿ ಅಲ್ಲರೆ ತತ್ಸಮಾನ ಪರೀಕ್ಷೆ ಪಾಸ್ ಆದವು ಅರ್ಜಿ ಹಾಕಿಕೆ ನಿಗದಿ ಮಾಡಿದ ಆಖೇರಿ ದಿನಕ್ಕೆ 18 ವರ್ಷ ತುಂಬಿದ ಮತ್ತೆ 28 ವರ್ಷದ ಒಳಗೆ ಇರುವ ಅರ್ಜಿನ ವೆಬ್ಸೈಟಿಂದ ತಕೊಂಡು ಭರ್ತಿ ಮಾಡಿ ಜೂನ್ 5 ಸಾಯಂಕಾಲದೊಳಗೆ ತಲುಪಿಸಕ್ಕೆ. ಆಯ್ಕೆಯಾದ ಒಳಿಯಕಿ ವ್ಯವಸ್ಥೆ ನೊಟ್ಟಿಗೆ ತಿಂಗಳಿಗೆ 5,000 ವಿದ್ಯಾರ್ಥಿ ವೇತನ ಇದ್ದದೇ ಅಂತ ಮೈಸೂರು ರಂಗಾಯಣದ ಉಪನಿರ್ದೇಶಕರು ತಿಳಿಸಿದರು. ಆಲೂರು ಸಿದ್ದಾಪುರ 66 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ರಿಪೇರಿ ಕೆಲಸ ಮಾಡಿಕ್ಕಿರೋದ್ರಿಂದ ಮೇ 17 ತಿಳಿದ್ರೆ ನಾಳೆ ಬೆಳಗ್ಗೆ 10 ಸಾಯಂಕಾಲ 5 ಮುಟ್ಟ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾದೆ. ಆದ್ದರಿಂದ ಆಲೂರು ಸಿದ್ದಾಪುರ, ಮಾಲಂಬಿ, ಹೊಸಗುತ್ತಿ, ಬಾಣಾವರ, ಗೋಣಿಮರೂರು, ಗಣಗೂರು ಹಂಗೆ ಹತ್ರಪತ್ರದ ಊರುಗಳಲ್ಲಿ ವಿದ್ಯುತ್ ಇರ್ದುಲೇತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಹಂಗೆನೆ ಪೊನ್ನಂಪೇಟೆ ಫೀಡರ್ಲಿ ರಿಪೇರಿ ಕೆಲಸ ಇರೋದ್ರಿಂದ ಹೈಸೂಡ್ಲೂರು, ಬೆಳ್ಳೂರು, ಕೊಣಂಗೇರಿ ಹತ್ರಪತ್ರಗಳನ್ನು ವಿದ್ಯುತ್ ಇರ್ದುಲೆತ್ತಲನು ಇವು ತಿಳಿಸಿಳು. ರೈತ ಸಂಪರ್ಕ ಕೇಂದ್ರ ಮಡಿಕೇರಿ ಹೋಬಳಿಯಲ್ಲಿ ರೈತರಿಗೆ ಟಾರ್ಪಲಿನ್ 50% ಸಹಾಯಧನದಡಿ ಸಿಕ್ಕಿದೆ. ಕುಸಿರವು, ಆಧಾರ್ ಕಾರ್ಡ್ ಪ್ರತಿ, ಗದ್ದೆ ಆರ್ಟಿಸಿ, ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಶಿಫಾರಸು ಪತ್ರದೊಟ್ಟಿಗೆ ರೂಪಾಯಿ 1,570 ಪಾವತಿ ಮಾಡಿ ಟಾರ್ಪಲ್ ಪಡ್ಕಣಕ್ಕಂತ ಕೃಷಿ ಇಲಾಖೆನ ಪ್ರಕಟಣೆ ತಿಳಿಸಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಲು ಇದೇ ದಂಡ ಇರುವ 3ನೇ ಮೇ 20 ಕೊಡವ ಯುವ ಮೇಳ ನಡೆಪದುಂಡು. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಮುಳಿಯಿಟ್ಟಿದುಳ ಈ ವರ್ಕನಪಟ್ಟ ಕಾರ್ಯಕ್ರಮದ ಕಳಿಪಟ್ಟ ಕೊಡವ ಕಲಾವಿದಗಳ ಕೊಡವ ನಾಟಕ, ನಾಡರ ಪೆರಮಿನ ಪಾಠಗಾರರು ಪಾಟು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬೋರೆ ಬೋರೆ ಕೋವಲು ಸಾಧನೆ ಮಾಡಿದ ಸಾಧಕಗಳ ಪರಿಚಯ, ಸನ್ಮಾನ, ಪಿಂಜ ತಕ್ಕು ಇನ್ನೇ ಫಲತರ ಕಾರ್ಯಕ್ರಮ. ನಂಗಡ ಬಾಲಕರ ಬಾಲಕೃತಿಯ ಕೈ ತೇನಪ್ಪ, ಎಲ್ಲಾ ನಂಗಡ ಕುದುರೆ ಯುವಜನಾಂಗ ಬಾರಿ ಕೂಡಿಯಾಡಿ ಕಾರ್ಯಕ್ರಮದ ಚಾಯೋಡೆ ನಡೆದೋಕು ನಿಂಗಳು ಪಾಲುದಾರಗಳ ಇಂದು ನಿಂಗಳ ಮನದುಂಬಿತು ಕಾಕಿ ಕುಟ್ಟಿನ ಒಮ್ಮಕಡ ಕೂಟ ಕೊಡವ ಸಮಾಜ ಮಡಿಕೇರಿ.